ಉಪನ್ಯಾಸಕರ ಪರಿಶ್ರಮದಿಂದ ಐಐಟಿ, ಎನ್ಐಟಿ, ಜಿಪ್ಮೆರ್ಗಳಲ್ಲದೆ ಪ್ರತಿಷ್ಠಿತ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಾಸ್ಟರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ. ಪೋಷಕರೇ, ಎಸ್ಎಸ್ಎಲ್ಸಿ ಓದುತ್ತಿರುವ ನಿಮ್ಮ ಮಕ್ಕಳನ್ನು ಇದೇ 30ರಂದು ಬೆಳಿಗ್ಗೆ 10:30 to 12:30 ತನಕ ಹಮ್ಮಿಕೊಂಡಿರುವ ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಗೆ ನೋಂದಾಯಿಸಿ. ಸಂಪರ್ಕಕ್ಕೆ ಸಂಖ್ಯೆಗಳು 9449921264 ಮತ್ತೊಂದು 7259569695. ಗಮನಿಸಿ, ನೋಂದಾಯಿಸಲು ಆಗದ ಕೊನೆ ಕ್ಷಣದಲ್ಲಿ ಬರುವ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಬರೆಯಲು ಅವಕಾಶವನ್ನ ನೀಡಲಾಗುವುದು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನೀನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 lakh to 46 lakh ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಜಿಆರ್ಟಿ ಜ್ಯುವೆಲ್ಲರ್ಸ್ ಸಮರ್ಪಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣ ಎಕ್ಸ್ಚೇಂಜ್ನ ಮೇಲೆ ಗ್ರಾಮಕ್ಕೆ 150 rupees ಹೆಚ್ಚಾಗಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಮುಕ್ತ ರಾಶನ್ ಸುನಿಶ್ಚಿತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಪ್ರತಿ ವರ್ಷ 10 lakh ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ. ಪ್ರತಿ 40 seconds ಒಂದು ಆತ್ಮಹತ್ಯೆ ಸಂಭವಿಸುತ್ತಿದೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಅಥವಾ ಟೆಲಿಮನಸ್ 1446 ಕರೆ ಮಾಡಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜಿಆರ್ಟಿ ಜ್ಯುವೆಲ್ಲರ್ಸ್ ಸಮರ್ಪಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣ ಎಕ್ಸ್ಚೇಂಜ್ನ ಮೇಲೆ ಗ್ರಾಮಕ್ಕೆ 150 rupees ಹೆಚ್ಚಾಗಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಲಿನ ಪೋಷಕಾಂಶಗಳ ಮಹತ್ವ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಹಾಲಿನ ಪರಿಚಯವಿರುತ್ತೆ. ಆದರೆ ಹಾಲಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ ಅನ್ನುವ ಪರಿಚಯ ಇರೋದಿಲ್ಲ. ಹಾಲನ್ನು ಪರಿಪೂರ್ಣವಾದಂಥ ಆಹಾರ ಅಂಥೇಳಿ ಕರೆಯಲಾಗುತ್ತೆ. ಯಾಕೆ ಅಂತ ಹೇಳಿದರೆ, ಈ ಹಾಲನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಕೂಡ ಬಳಕೆಯನ್ನು ಮಾಡಬಹುದು. ಆಯಾಯ ವಯಸ್ಸಿಗೆ ಅನುಗುಣವಾಗಿ ನಮಗೆ ಏನೆಲ್ಲ ಪೋಷಕಾಂಶಗಳು ಬೇಕೋ ಆ ಎಲ್ಲ ಪೋಷಕಾಂಶಗಳನ್ನು ಕೂಡ ಹಾಲು ಒದಗಿಸುತ್ತೆ. ನಮಗೆ ಜೀವದಲ್ಲಿ ಅಥವಾ ದೇಹದಲ್ಲಿ ಚೈತನ್ಯವನ್ನು ತಂದುಕೊಡುತ್ತೆ. ಇವತ್ತು ಹಾಲಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇದ್ದಾವೆ, ಆ ಪೋಷಕಾಂಶಗಳು ನಮ್ಮ ದೇಹದ ಬೆಳವಣಿಗೆಗೆ ಹೇಗೆ ಸಹಾಯಕವಾಗಿ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ನಾವು ಪ್ರತಿಯೊಬ್ಬರು ಕೂಡ ಹಾಲಿನ ಬಳಕೆಯನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಮಾಡ್ತೀವಿ. ಇನ್ನು ನಾವು ಹುಟ್ಟಿದಂಥ ಸಂದರ್ಭದಲ್ಲಂತೂ ನಾವು ತಾಯಿಯ ಎದೆಹಾಲಿನ ಸೇವನೆಯನ್ನು ಮಾಡಿಕೊಂಡು ಆನಂತರ ಬೆಳವಣಿಗೆಯನ್ನು ಹೊಂತೀವಿ. ನಾವು ಇವತ್ತು ಬಳಕೆ ಮಾಡ್ತಾ ಇರ್ತಕ್ಕಂಥ ಹಾಲಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇದ್ದಾವೆ, ಯಾಕೆ ನಾವು ಹಾಲಿನ ಬಳಕೆಯನ್ನು ಮಾಡಬೇಕು, ಆ ಪೋಷಕಾಂಶಗಳ ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪನ್ನಗಳ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್ ದೇವರಾಜ್ ನಾಯಕ್ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಹಾಲು ಅಂದ್ರೇನು ಅಂತ ನಮಗೆ ಗೊತ್ತು, ಹಾಲು ಹೇಗಿರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತು. ಆದರೆ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವಾಗ ಹಾಲಿಗೆ ಒಂದು ವ್ಯಾಖ್ಯಾನವನ್ನು ನೀವು ವೈಜ್ಞಾನಿಕವಾಗಿ ನೀಡಿರ್ತೀರಿ, ಹಾಲು ಅಂತ ಅಂದರೆ ಇಂಥದ್ದು ಅಂತ ಹೇಳಿ. ಏನಂತೀರ ಹಾಲು ಅಂತ ಅಂದ್ರೆ ಏನು ಅಂತ ಅಂದ್ರೆ? ಹಾಲು ತಾವು ಹೇಳಿದಂಗೆ ಇದು ಕಣ್ಣಿಗೆ ಕಾಣಿಸೋ ಒಂದು ಬಿಳಿ ದ್ರವರೂಪದ ಆಹಾರ ಆದ್ರೂ ಕೂಡ ಇದರಲ್ಲಿ ಹಲವಾರು ಅಂಶಗಳನ್ನ ಒಳಗೊಂಡಿದೆ. ಮುಖ್ಯವಾಗಿ ನಾವು ಹಾಲನ್ನ ಏನು ಅಂತ ಹೇಳಿದ್ರೆ ಇದು ಒಂದು ಸಸ್ತನಿಗಳಿಂದ ಬರುವಂತಹ ಒಂದು ದ್ರವರೂಪದ ಒಂದು ಆಹಾರ ಪದಾರ್ಥ. ಹಲವಾರು ಸಸ್ತನಿಗಳನ್ನ ನಾವು ಇವತ್ತು ಹಾಲನ್ನ ರೂಪನ ಬಳಸ್ಕೊತಾ ಇದೀವಿ. ಉದಾಹರಣೆಗೆ ಹಸುವಿನಲ್ಲಿರ್ಬೋದು, ಎಮ್ಮೆ ಹಾಲು, ಕುರಿ ಹಾಲು, ಮೇಕೆ, ಕತ್ತೆ, ಕುದುರೆ, ಒಂಟೆ ಮತ್ತೆ ಯಾಕು, ಹಾಗೇನೆ ಹಿಮಸಾರಂಗ, ಈ ತರ ಒಂದು ಸಸ್ತನಿಗಳಿಂದ ನಾವು ಹಾಲನ್ನ ಮನುಷ್ಯರು ಇವತ್ತು ನಾವು ಬಳಕೆನ ಮಾಡ್ಕೊತಾ ಇದೀವಿ. ಮತ್ತೆ ಈ ಹಾಲಲ್ಲಿ ಏನೇನು ಅಂಶಗಳಿದಾವೆ ಅನ್ನೋದು ಬಹಳ ಮುಖ್ಯವಾದ್ದು. ಈ ಹಾಲಿನಲ್ಲಿ ಸರಿಸುಮಾರು 86-88% ಅಷ್ಟು ನೀರಿದೆ. ಹೆಚ್ಚು ಪ್ರಮಾಣದಲ್ಲಿ ನೀರಿದೆ. ಮತ್ತೆ ಉಳಿಕೆದು ಒಟ್ಟು ಘನ ಪದಾರ್ಥಗಳು ಅಂತೀವಿ, ಆ ಘನ ಪದಾರ್ಥಗಳನ್ನ ನಾವು ಟೋಟಲ್ ಸಾಲಿಡ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಈ ಘನ ಪದಾರ್ಥದಲ್ಲಿ ಕೊಬ್ಬು ಮತ್ತೆ ಕೊಬ್ಬುರಹಿತ ಪದಾರ್ಥಗಳು ಅಂದ್ರೆ SNF ಅಂತ ಕರಿತೀವಿ. ಕೊಬ್ಬುರಹಿತ ಅಂದ್ರೆ SNF ಪದಾರ್ಥಗಳು. ಈ ಕೊಬ್ಬಲ್ಲಿ ಸರಿಸುಮಾರು 3%-5% ತನಕ ನಾವು ಕೆಲವು ಸಸ್ತನಿಗಳಲ್ಲಿ ನಾವು ಈ ಕೊಬ್ಬನ್ನ ನಾವು ಕಾಣಬಹುದು. ಹಾಗೇನೆ SNF ಕೊಬ್ಬುರಹಿತ ಘನ ಪದಾರ್ಥಗಳು ಅಂದ್ರೆ ಇದರಲ್ಲಿ ಪ್ರೋಟೀನ್ಸ್ ಬರಬಹುದು, ಹಾಗೇನೆ ಲ್ಯಾಕ್ಟೋಸ್ ಬರಬಹುದು, ಮತ್ತೆ ಖನಿಜ ವಸ್ತುಗಳು ಬರಬಹುದು. ಹೀಗೆ ಹಲವಾರು ಅಂಶಗಳು ಈ ಹಾಲಿನಲ್ಲಿ ಸೇರ್ಕೊಂಡಿದ್ದಾವೆ. ನಾವು ಕೊಬ್ಬನ್ನ ನಾವು ಮಾತಾಡ್ಬೇಕಾದ್ರೆ ಇದರಲ್ಲಿ ಕೊಬ್ಬು, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಆಸಿಡ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಸಿಡ್ ಇವು ಕೂಡ ಕೊಬ್ಬಿನಲ್ಲಿ ಸೇರ್ಕೊಂಡಿದ್ದಾವೆ. ಅದ್ರ ಜೊತೆಗೆ ಕೊಬ್ಬಿನ ಜೊತೆ ಕೆಲವೊಂದು ವಸ್ತುಗಳು ಕೂಡ ಸೇರ್ಪಡೆ ಆಗಿದಾವೆ. ಉದಾಹರಣೆಗೆ ಈ ಫಾಸ್ಫೋಲಿಪಿಡ್ ಅಂತ ಹೇಳ್ತೀವಿ, ಆಮೇಲೆ ಕೊಲೆಸ್ಟ್ರಾಲ್, ಮತ್ತೆ ಕೆರೋಟಿನ್ ಕಂಟೆಂಟ್ ಕೂಡ ಇದರಲ್ಲಿ ಹಾಲಲ್ಲಿದೆ, ಮತ್ತೆ ಜೀವಸತ್ವಗಳು, ಮತ್ತೆ ಹೀಗೆ ಹಲವಾರು ಅಂಶಗಳು ಹಾಲಿನಲ್ಲಿದ್ದಾವೆ. ನಾವು ಒಂದು ರೀತಿ ತಪ್ಪಳಿಕೆ ಕೂಡ ಮನುಷ್ಯರಲ್ಲಿದೆ, ಹಾಲು ಕುಡಿದ್ರೆ ಕೊಲೆಸ್ಟ್ರಾಲ್ ಇದೆ, ಏನೋ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು ಅನ್ನೋ ತಪ್ಪು ಗ್ರಹಕ್ಕೆ ಕೂಡ ಕೆಲವು ಮನುಷ್ಯರಲ್ಲಿದೆ. ಖಂಡಿತ ಅದು ತಪ್ಪು. ಇದರಲ್ಲಿ ಕೇವಲ 0.1 gram ಅಷ್ಟು ಕೊಲೆಸ್ಟ್ರಾಲ್ ಇರೋದ್ರಿಂದ ಇದು ಯಾವುದೇ ತರವಾದ ಹಾನಿಕಾರಕ ವಸ್ತು ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅನ್ಸುತ್ತೆ ನನಗೆ. ಅನೇಕ ಸಾರಿ ಡಾಕ್ಟರ್ ಹೇಳಿದ್ದಾರೆ, ವೈದ್ಯರು ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾರೆ, ಹಾಲಿನ ಉತ್ಪನ್ನಗಳನ್ನ ಬಳಕೆಯನ್ನ ಮಾಡಬೇಡಿ ಅಂತ ಹೇಳಿ ರೋಗಿಗಳು ಜನಸಾಮಾನ್ಯರು ಹೇಳ್ತಾರೆ. ಹಾಲನ್ನ ಬಳಕೆ ಮಾಡುವಂತ ತಪ್ಪು, ಹಾಲಿನ ಉತ್ಪನ್ನಗಳನ್ನ ಬಳಕೆ ಮಾಡುವಂತ ತಪ್ಪು? ಇದು ಉತ್ತಮವಾದ ಪ್ರಶ್ನೆ. ಹಾಲಲ್ಲಿ ಕಡಿಮೆ ರೂಪದಲ್ಲಿ ಕೊಲೆಸ್ಟ್ರಾಲ್ ಅಂಶ ಇರುತ್ತೆ. ಆದ್ರೆ ನಾನು ಮೊದಲೇ ಹೇಳಿದಂಗೆ ಹಾಲನ್ನ ಒಂದು ಕೇಂದ್ರೀಕೃತ ಪದಾರ್ಥವಾಗಿ ಪರಿವರ್ತನೆ ಮಾಡಿದಾಗ, ಉದಾಹರಣೆಗೆ ಫ್ಯಾಟ್ ರಿಚ್ ಡೈರಿ ಪ್ರಾಡಕ್ಟ್ಸ್ ಅಂತ ಏನ್ ನಾವು ಕರಿತೀವೋ, ಇದು ಕ್ರೀಮ್ ಅಂತ ಇರಬಹುದು, ಬೆಣ್ಣೆ ಅಂತ ಇರಬಹುದು, ಮತ್ತೆ ತುಪ್ಪ, ಈ ತರ ಪದಾರ್ಥಗಳನ್ನ ನಾವು ಪರಿವರ್ತನೆ ಮಾಡಿದಾಗ ಅದರಲ್ಲಿ ಈ ಏನು ಕೊಲೆಸ್ಟ್ರಾಲ್ ಅಂಶ ಅಲ್ಲಿ ಸೇರ್ಕೊಳ್ಳುತ್ತೆ, ಇಲ್ಲಿ ಫ್ಯಾಟಿನ ಜೊತೆ. ಹಾಗಾಗಿ ಈಗ ಹೃದಯ ಕಾಯಿಲೆ ಸಂಬಂಧಿತ ಯಾರೋ ರೋಗಿಗಳಿದ್ರೆ ಅವರು ಸಹ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪನಾಗ್ಲಿ ಇಲ್ಲ ಫ್ಯಾಟ್ ರಿಚ್ ಪ್ರಾಡಕ್ಟ್ಸ್ ಆಗ್ಲಿ ಬಳಸೋದ್ ಕಡಿಮೆ ಮಾಡ್ಬೇಕು, ವಿನಃ ಹಾಲಲ್ಲೇ ಕೊಲೆಸ್ಟ್ರಾಲ್ ಇದೆ ಅನ್ನೋ ತಪ್ಪು ಗ್ರಹಕ್ಕೆ ತಪ್ಪು. ಹಾಲನ್ನ ನೇರವಾಗಿ ಬಳಕೆ ಮಾಡುವಂತದ್ದು ಏನು ತೊಂದರೆ ಇಲ್ಲ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಹಾಲಿನಲ್ಲಿ ಸಾಕಷ್ಟು ತರಹದ ಪೋಷಕಾಂಶಗಳು ಇರುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ. ಪ್ರಧಾನವಾಗಿಯೂ ಕೂಡ ಅದನ್ನ ನಾವು ವಿಂಗಡಣೆಯನ್ನ ಮಾಡ್ತೀವಿ ಅಂತ ಹೇಳಿ, ಅಂತ ಅಂದ್ರೆ ಪ್ರಧಾನ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಅಂತ ಹೇಳಿ. ಯಾವ್ಯಾವ ಪೋಷಕಾಂಶಗಳು ಹಾಲಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ, ಅವುಗಳ ಮಹತ್ವ ಏನು, ಅದು ನಮ್ಮ ದೇಹ ಮತ್ತು ಮನಸ್ಸಿನ ಬೆಳವಣಿಗೆಗೆ ಹೇಗೆ ಸಹಾಯಕವಾಗಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಡಿ. ಈಗ ಉದಾಹರಣೆಗೆ ಪ್ರಪ್ರಥಮವಾಗಿ ಕೊಬ್ಬು ಬಗ್ಗೆ ಮಾತಾಡೋಣ. ಹಾಲಿನಲ್ಲಿ ಸುಮಾರು 3%-8% ಕೂಡ ಇರ್ತವೆ. ಈ ಕೊಬ್ಬು ಅದರಲ್ಲಿ ಮುಖ್ಯವಾಗಿ ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲಗಳು ಮತ್ತೆ ಅನ್ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲಗಳು ಅಂತ ಎರಡು ಭಾಗಗಳನ್ನಾಗಿ ನಾವು ವಿಂಗಡಿಸ್ತೀವಿ. ಮುಖ್ಯವಾಗಿ ಹಾಲಿನಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ 1.85 gram ಅಷ್ಟು ಇದ್ರೆ, ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಏನಂತ ಹೇಳ್ತೀವೋ ಅದರ 0.195 ಇಷ್ಟು ಗ್ರಾಮ್ ಅಷ್ಟು ಸ್ಯಾಚುರೇಟೆಡ್ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರ್ತವೆ. ಮತ್ತೆ ಇನ್ನೊಂದು ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ, ಇದು ಕೂಡ 0.812 gram ಅಷ್ಟು ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ಅಂದ್ರೆ ಇಲ್ಲಿ ಹಾಲಿನಲ್ಲಿ ವಿವಿಧ ರೀತಿಯ ಫ್ಯಾಟಿ ಆಸಿಡ್ ಇರೋದ್ರಿಂದ ಇದು ಮನುಷ್ಯನ ಆರೋಗ್ಯದ ಮೇಲೆ ಅಷ್ಟು ಹೆಚ್ಚು ಪರಿಣಾಮ ಬೀರಲ್ಲ ಅನ್ನೋದು ಒಂದು. ಇದು ತಾವು ನೋಡಿರ್ಬೋದು ಇವತ್ತು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಎಷ್ಟು ಪರಿಣಾಮಕಾರಿ ಆಗಿದೆ ಅಂದ್ರೆ, ನಾವು ಇವತ್ತು ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಒಂದು ಸಲ ಅಡಿಗೆ ಮಾಡಿದ ಎಣ್ಣೆನ ಅದು ಒಂದೇ ಸಲ ಮಾತ್ರ ಬಳಸಬೇಕು. ತಾವಿವತ್ತು ನೋಡಿರ್ಬೋದು ರಸ್ತೆ ಬೀದಿನಲ್ಲಿ ಒಂದಲ್ಲ ಅದು 6-10 ಟೈಮ್ ವರೆಗೂ ಕೂಡ ಕಾಯಿಸಿರೋ ಅದೇ ಎಣ್ಣೆನ ಬಳಸಿ ಇವತ್ತು ಪದಾರ್ಥ ಮಾಡ್ತಾ ಇರೋದ ಆಹಾರ ಪದಾರ್ಥ ನಾವು ತಿಂತಾ ಇದೀವಿ. ಇದು ಬಹಳ ಅಪಾಯಕಾರಿ. ಈ ರೀತಿ ಸ್ಯಾಚುರೇಟ್ ಆಗಿರೋ ಏನೇ ಫ್ಯಾಟಿ ಆಸಿಡ್ ಇರ್ಬೋದು, ಇದು ಹೃದಯದ ಆರೋಗ್ಯದ ಮೇಲೆ ಬಹಳನೇ ಪರಿಣಾಮ ಬೀರುತ್ತೆ. ಸೊ ಆ ತರ ಏನು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಆಯಿಲ್ ಇದಾವೋ ಅಂತ ನಾವು ಬಳಕೆ ಮಾಡೋದು ಮಹಾ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಕೆಲವೊಂದಷ್ಟು ಲಘು ಪೋಷಕಾಂಶಗಳು ಕೂಡ ಇರುತ್ತೆ ಅನ್ನುವಂಥದ್ದು ಹಾಲಿನಲ್ಲಿ. ಯಾವ್ಯಾವ ಲಘು ಪೋಷಕಾಂಶಗಳು ಹಾಲಿನಿಂದ ನಮಗೆ ಲಭಿಸುತ್ತೆ, ಅವುಗಳು ನಮ್ಮ ದೇಹದ ಬೆಳವಣಿಗೆಗೆ ಹೇಗೆ ಪೂರಕವಾಗಿರುತ್ತೆ? ಈಗ ನಾನು ಕೊಬ್ಬಿನ ಬಗ್ಗೆ ಹೇಳಿದೆ, ಫ್ಯಾಟ್ ಬಗ್ಗೆ, ಹಾಗೇನೆ ಪ್ರೋಟೀನ್ ಬಗ್ಗೆ ಮಾತಾಡೋಣ. ಪ್ರೋಟೀನ್ ಮನುಷ್ಯನ ದೇಹದ ಬೆಳವಣಿಗೆಗೆ ಬಹಳನೇ ಪ್ರಮುಖವಾದ ಪಾತ್ರನ ವಹಿಸುತ್ತೆ. ಹಾಲಿನಲ್ಲಿ ಎರಡು ತರ ಪ್ರೋಟೀನ್ಗಳಿರ್ತವೆ, ಒಂದು ಕೇಸಿನ್ನು, ಇನ್ನೊಂದು ವೇ ಪ್ರೋಟೀನ್. ಕೇಸಿನ್ನು ಮುಖ್ಯವಾಗಿ ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಲವಣಾಂಶಗಳನ್ನ ಕೊಡುವಂತ ಒಂದು ಪ್ರೋಟೀನ್. ಹಾಗೇನೆ ಇದು ಸರಿಸುಮಾರು 80-85% ತನಕ ಇದು ಹಾಲಿನಲ್ಲಿ ಈ ಪ್ರೋಟೀನ್ ಅಂಶ ಇರುತ್ತೆ. ಮತ್ತೆ ಉಳಿದ ಪ್ರಮಾಣ ಸರಿಸುಮಾರು 12-15% ಅಷ್ಟು ವೇ ಪ್ರೋಟೀನ್ಸ್ ಅಂತ ಇರ್ತವೆ. ವೇ ಪ್ರೋಟೀನ್ಸ್ ಅಂದ್ರೆ ಏನು ಅಂದ್ರೆ ಈ ಆಲ್ಫಾ ಲ್ಯಾಕ್ಟೋ ಆಲ್ಬಮಿನ್, ಬೀಟಾ ಲ್ಯಾಕ್ಟೋ ಗ್ಲಾಬ್ಲಿನ್, ಮತ್ತೆ ಪ್ರೋಟಿಯಸ್ ಪೆಪ್ಟೋನ್, ಮತ್ತೆ ಇಮ್ಯುನೋಗ್ಲೋಬಿನ್ಸ್, ಇವೆಲ್ಲ ಕೂಡ ಈ ವೇ ಪ್ರೋಟೀನ್ಸ್ ಗಳನ್ನೇ. ಹಾಗಾಗಿ ಈ ವೇ ಪ್ರೋಟೀನ್ಸ್ ಗಳ ಒಂದು ಕಾರ್ಯ ಬಹಳನೇ ಮುಖ್ಯ. ಇವೆರಡೂ ಕೂಡ ಬಹಳ ಅತ್ಯಗತ್ಯ. ಹಾಗಾಗಿ ತಾವು ಉದಾಹರಣೆಗೆ ಈ ಕೇಸಿನ್ ಅನ್ನೋದ್ರಲ್ಲಿ ಆಲ್ಫಾ ಕೇಸಿನ್, ಬೀಟಾ ಕೇಸಿನ್, ಮತ್ತೆ ಕಪಾ ಕೇಸಿನ್, ಈ ತರ ಮೂರು ಪ್ರೋಟೀನ್ ಅಂಶಗಳು ಈ ಕೇಸಿನ್ ಅಲ್ಲಿ ಇರ್ತವೆ. ಸೊ ಹೀಗೆ ಹಲವಾರು ಪ್ರೋಟೀನ್ ಅಂಶಗಳು ಹಾಲಿನಿಂದ, ಉದಾಹರಣೆಗೆ ಕೆಲವೊಂದು ಮಕ್ಕಳು ನಾವು ಹಾಲನ್ನ ಕುಡಿದಾಗ ಅಲರ್ಜಿ ಆಗುತ್ತೆ ಅನ್ನೋದನ್ನ ತಾವು ಕೇಳಿದೀವಿ. ಇದು ಮುಖ್ಯವಾಗಿ ಕಾರಣ ಕೆಲವೊಂದು ಪ್ರೋಟೀನ್ಸ್ಗಳು ಅಲರ್ಜಿನ ಕ್ರಿಯೇಟ್ ಮಾಡೋ ಒಂದು ಪ್ರೋಟೀನ್ಸ್ಗಳು ಇರ್ತವೆ. ಉದಾಹರಣೆಗೆ ಕೆಲವೊಂದು ಮಕ್ಕಳಿಗೆ ಈ ಬೀಟಾ ಲ್ಯಾಕ್ಟೋ ಗ್ಲಾಬ್ಯುಲಿನ್ ಅಂತ ನಾನೇನು ಹೇಳ್ದು ಅದು ಸ್ವಲ್ಪ ಕೆಲವರಿಗೆ ಅಲರ್ಜಿ ಆಗಬಹುದು. ಹಾಗಾಗಿ ಯಾವುದೇ ಒಂದು ಮಗು ಕಾಯಿಲೆ ಬಿದ್ದ ತಕ್ಷಣ ಡಾಕ್ಟರ್ಗಳು ಹೇಳೋದು ಹಾಲು ಲಗ್ನ ಸ್ವಲ್ಪ ದಿನ ನಿಲ್ಲಿಸಿ ಅಂತ. ಕಾರಣ ಇಷ್ಟೇ, ಆ ಬೀಟಾ ಲ್ಯಾಕ್ಟೋ ಗ್ಲಾಬ್ಯುಲಿನ್ ಅನ್ನೋಂಥ ಪ್ರೋಟೀನ್ ಅದು ಅಲರ್ಜಿಸಿಟಿ ಕ್ರಿಯೇಟ್ ಕಾರಣ ಮಾಡೋದ್ರಿಂದ ಖಂಡಿತವಾಗ್ಲೂ ಇದು ಕೆಲವು ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಗೇನೆ ಮತ್ತೆ ಲ್ಯಾಕ್ಟೋಸು, ಲ್ಯಾಕ್ಟೋಸು ಇದನ್ನ ನಾವು ಒಂದು ಬುದ್ಧಿಜೀವಿ ಪಿಷ್ಟ ಅಂತ ಕೂಡ ಕರಿತೀವಿ. ಮುಖ್ಯವಾಗಿ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂಶ ಇದೆ. ಬೇರೆ ಜೀವಿಗಳಲ್ಲಿ, ಬೇರೆ ಸಸ್ಯಜೀವಿಗಳಲ್ಲಿ ನಾವು ನೋಡಿದ್ರೆ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂಶ ಇರುತ್ತೆ. ಬಟ್ ಮುಖ್ಯವಾಗಿ ಹಾಲಿನಲ್ಲಿ ಈ ಒಂದು ಏನ್ ಬ್ರೈನ್ ಶುಗರ್ ಅಂತ ಕರಿತೀವಿ ಲ್ಯಾಕ್ಟೋಸ್, ಆ ಲ್ಯಾಕ್ಟೋಸ್ ಇದೆ. ಇದು ಒಂಥರ ಡೈಸ್ಯಾಕ್ರೈಡ್. ಇದರಲ್ಲಿ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಅಂತ ಎರಡು ಅಂಶಗಳು ಸಂಯೋಜನೆಗೊಂಡವೆ. ಈ ಗ್ಯಾಲಕ್ಟೋಸ್ ಅಂತ ಇದೆಯಲ್ಲ, ನನ್ನ ಪ್ರಕಾರ ಹಾಲಿನಲ್ಲಿ ಬಿಟ್ಟರೆ ಬೇರೆ ವಸ್ತುಗಳಲ್ಲಿ ಬಹಳನೇ ಕಡಿಮೆ ಈ ಗ್ಯಾಲಕ್ಟೋಸ್ ಅಂಶ ಇರೋದು. ಹಾಗಾಗಿ ಈ ಗ್ಯಾಲಕ್ಟೋಸ್ ಅಂಶ ಮನುಷ್ಯನ ಬುದ್ಧಿ ಬೆಳವಣಿಗೆಗೆ ಬಹಳನೇ ಅನುಕೂಲ ಮಾಡುತ್ತೆ. ಸಸ್ತಿನಿಯ ಹಾಲಲ್ಲಿ ಸರಿಸುಮಾರು 6-8 ಅಂಶ ಈ ಲ್ಯಾಕ್ಟೋಸ್ ಅಂಶ ನಾವು ಮನುಷ್ಯನ ಹಾಲಲ್ಲಿ ನೋಡಬಹುದು. ಬೇರೆ ಸಸ್ತಿನಿಗಳಲ್ಲಿ ಉದಾಹರಣೆಗೆ ಹಸು ಇರಬಹುದು ಮತ್ತೆ ಎಮ್ಮೆ ಇರಬಹುದು, ಇಲ್ಲಿ ಕೇವಲ 3-4% ಈ ಲ್ಯಾಕ್ಟೋಸ್ ಅನ್ನ ನಾವು ನೋಡಕ್ಕೆ ಅಲ್ಲಿ ಸಿಗುತ್ತೆ. ಹಾಗಾಗಿನೆ ವೈದ್ಯರು ಏನಕ್ಕೆ ಮನುಷ್ಯನ ಹಾಲನ್ನ ಹೆಚ್ಚು ಬಳಸಬೇಕು ಅಂದ್ರೆ, ಕಾರಣ ಇಷ್ಟೇ, ಮನುಷ್ಯನ ಬುದ್ಧಿಜೀವಿಕೆ ಮತ್ತೆ ವಿಕಾಸಕ್ಕೆ ಈ ಲ್ಯಾಕ್ಟೋಸ್ ಅನ್ನೋದು ಬಹಳನೇ ಉಪಾಯಕಾರಿ. ಮತ್ತೆ ಇನ್ನ ಒಂದು ಅಂದ್ರೆ ಲವಣಗಳು. ಈ ಲವಣಗಳು ನೋಡಿ, ಉದಾಹರಣೆಗೆ ಎಮ್ಮೆ ಹಾಲು ತಗೊಳ್ಳಿ ಮತ್ತೆ ಮನುಷ್ಯನ ಹಾಲು ತಗೊಳ್ಳಿ, ಎಮ್ಮೆ ಹಾಲಲ್ಲಿ ಸರಿಸುಮಾರು 0.8-0.9% ಅಷ್ಟು ಲವಣಗಳ ಅಂಶ ಎಮ್ಮೆ ಹಾಲಲ್ಲಿ ಇರುತ್ತೆ. ಆದ್ರೆ ಮನುಷ್ಯನ ಹಾಲಲ್ಲಿ ಕೇವಲ 0.1-0.2% ಅಷ್ಟು ಲವಣಾಂಶಗಳು ಈ ಒಂದು ಹಾಲಲ್ಲಿ ಇರ್ತವೆ. ಸೊ ಇದು ಚಿಕ್ಕ ಮಕ್ಕಳ ಮತ್ತು ವಯೋಮಾನವರಿಗೆ ಬಹಳನೇ ಉಪಯುಕ್ತ ಈ ಯಾವುದು ಮನುಷ್ಯನ ಹಾಲು. ಹಾಗಾಗಿನೆ ಅಲ್ಲಿ ದೇವರ ಒಂದು ಸೃಷ್ಟಿ ಮಾಡ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಸೃಷ್ಟಿ ಮಾಡಿದ್ದಾರೆ. ಅದು ಪ್ರೋಟೀನ್ ಅಂಶನು ಕೂಡ ಕಡಿಮೆ, ಮತ್ತೆ ಫ್ಯಾಟ್ ಕೂಡ ಅಷ್ಟೇ ಸಮತೋಲನವಾಗಿ ಇದೆ, ಮತ್ತೆ ಲವಣಗಳು ಬಹಳ ಕಡಿಮೆ ಇದೆ, ಆದ್ರೆ ಲ್ಯಾಕ್ಟೋಸ್ ಅಂಶ ಬಹಳ ಹೆಚ್ಚಿದೆ. ಸೊ ಹಾಗಾಗಿ ಬೇರೆ ಸಸ್ತನಿಗಳನ್ನ ನಾವು ಹೋಲಿಸಿದ್ರೆ ಮನುಷ್ಯನ ಹಾಲಲ್ಲಿ ಅತಿ ಹೆಚ್ಚು ಅತಿ ಉಪಯುಕ್ತವಾದ ಅಂಶಗಳು ಈ ಹಾಲಿನಲ್ಲಿ ಇದಾವೆ. ಆಮೇಲೆ ಮೇಜರ್ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು, ಈ 4 ಕಾಂಪೊನೆಂಟ್ ಪ್ರಧಾನವಾಗಿರುವಂತಹ ಒಂದು ಕಾಂಪೊನೆಂಟ್ಗಳು. ಹಾಗೇನೆ ಲಘು ಪೋಷಕಾಂಶಗಳು ಕೂಡ ಅಂತ ಇರ್ತವೆ, ಇವು ಬಹಳನೇ ಮುಖ್ಯ. ಹಾಗಾಗಿನೆ ಎಲ್ಲ ಆಗಿನ ಕಾಲದಲ್ಲಿ ಈ ಹಾಲನ್ನ ಒಂದು ಸಂಪೂರ್ಣವಾದ ಆಹಾರ ಅಂತ ಕೂಡ ಕರಿತಿದ್ರು. ಏನಕ್ಕೆ ಅಂದ್ರೆ, ಕಾರಣ ಇಷ್ಟೇ, ಹಾಲಿನಲ್ಲಿ ಲವಣಗಳು ಅಂದೆ, ಲವಣಗಳಲ್ಲಿ ಪೊಟಾಷಿಯಂ ಇರಬಹುದು, ಸೋಡಿಯಂ ಇರಬಹುದು, ಕ್ಯಾಲ್ಸಿಯಂ ಇರಬಹುದು, ಮೆಗ್ನೀಷಿಯಂ, ಹೀಗೆ ಹಲವಾರು ಲವಣಗಳು ಈ ಹಾಲಿನಲ್ಲಿ ಇರ್ತವೆ. ಆಮೇಲೆ ಮುಖ್ಯವಾಗಿ ಕಾಪರ್ ಮತ್ತೆ ಐರನ್, ಈ ಎರಡು ಲವಣಗಳು ಹಾಲಿನಲ್ಲಿ ಸ್ವಲ್ಪ ಕೊರತೆ ಇದ್ರೂ ಕೂಡ ಬಹಳ ವಿರಳ. ಮತ್ತೆ ಅದ್ರ ಜೊತೆಗೆ ವಿಟಮಿನ್ ಸಿ ಅಂತ ಏನ್ ಇರ್ತೋ ಅದು ಕೂಡ ಸ್ವಲ್ಪ ವಿರಳಾನೆ, ಕೆಲವು ಸಲ ಹಾಲಿನಲ್ಲಿ ಇಲ್ದೇನು ಇರಬಹುದು. ಇವು ಹಾಲಿನಲ್ಲಿ ಇರುವಂತ ಒಂದು ಕೊರತೆ ಇರುವಂತಹ ಒಂದು ಅಂಶಗಳು. ಮತ್ತೆ ಅದ್ರ ಜೊತೆಗೆ ಹಲವಾರು ಅಂಶಗಳಿದಾವೆ. ಆ ಅಂಶಗಳಲ್ಲಿ ಪಿಗ್ಮೆಂಟ್ಸ್ ಅಂತ ಏನ್ ಕೇಳ್ತೀವಿ, ವರ್ಣದ್ರವ್ಯ ವಸ್ತುಗಳು ಕೂಡ ಇದಾವೆ. ಅದು ಕೆರಟಿನ್ ಇರಬಹುದು, ರೈಬೋಫ್ಲಾವಿನ್ ಇರಬಹುದು, ಈ ಎಲ್ಲಾ ಪಿಗ್ಮೆಂಟ್ಸ್ಗಳು ಕೂಡ ಮಿಲ್ಕಲ್ಲಿ ಇದಾವೆ. ಈಗ ತಾವು ನೋಡಿರಬಹುದು, ಹಸುವಿನ ಹಾಲು ಹಳದಿ ಬಣ್ಣನ ನೀಡುತ್ತೆ, ಆದ್ರೆ ಎಮ್ಮೆ ಹಾಲು ಬಿಳಿ ಬಣ್ಣ ನೀಡುತ್ತೆ, ಅಪ್ಪಟ ಬಿಳಿ. ಕಾರಣ ಇಷ್ಟೇ, ಆ ಹಸುವಿನ ಹಾಲಿನಲ್ಲಿ ಒಂದು ವರ್ಣದ್ರವ್ಯ ವಸ್ತು ಇದೆ, ಅದು ಬೀಟಾ ಕೆರಟಿನ್ ಅನ್ನೋ ಒಂದು ಅಂಶ. ಆ ಒಂದು ಬೀಟಾ ಕೆರಟಿನ್ ಇದು ಒಂದು ಹಳದಿ ಬಣ್ಣ ಕೊಡಕ್ಕೆ ಒಂದು ಮೂಲ ಕಾರಣವಾಗಿದೆ. ಆಮೇಲೆ ಎಮ್ಮೆ ಹಾಲಲ್ಲಿ ಈ ಏನ್ ಬೀಟಾ ಕೆರಟಿನ್ ಇದೆ ಇವೆಲ್ಲವೂ ಕೂಡ ಪರಿವರ್ತನೆಗೊಂಡು ವೈಟಮಿನ್ ಎ ಅಂಶಕ್ಕೆ ತಿರುಗುತ್ತೆ. ಹಾಗೇನೆ ಎಮ್ಮೆ ಹಾಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ವೈಟಮಿನ್ ಎ ಅಂಶ ಎಮ್ಮೆ ಹಾಲಲ್ಲಿ ನೋಡಬಹುದು. ಮತ್ತೆ ಕೆಲವು ಜೀವಸತ್ವಗಳು, ಈ ಜೀವಸತ್ವಗಳು ಕೂಡ ಇರ್ತವೆ. ಈಗ ಉದಾಹರಣೆಗೆ ಫ್ಯಾಟ್ ಸಾಲುಬಲ್ ವೈಟಮಿನ್ ಅಂತ ನಾವ್ ಏನ್ ಕರಿತೀವೋ ವಿಟಮಿನ್ ಎ, ಡಿ, ಇ ಮತ್ತೆ ಕೆ ಇವೆಲ್ಲವೂ ಕೂಡ ಕೊಬ್ಬಿನ ಜೊತೆ ಸೇರ್ಕೊಂಡು ಹಾಲಿನಲ್ಲಿ ಇರ್ತವೆ. ಆಮೇಲೆ ತಾವು ಗೊತ್ತಿರಬಹುದು ಈ ಹಾಲು ಮುಖ್ಯವಾಗಿ ಬಿಳಿ ಬಣ್ಣ ಕೂಡ ಕಾರಣ ಏನು? ಅದು ಹಾಲು ಅಂದ್ರೆ ಬೆಳಗ್ಗೆ. ಹೌದು ಹೌದು, ಇದು ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಹಾಲಿನಲ್ಲಿರೋ ಒಂದು ಕೊಬ್ಬು ಮತ್ತೆ ಹಾಲಿನಲ್ಲಿರುವಂತಹ ಪ್ರೋಟೀನ್ಸ್ಗಳು ಇವು ಎರಡು ಸೇರ್ಕೊಂಡು ಸೂರ್ಯನ ಬೆಳಕಿನ ಸ್ಕ್ಯಾಟರಿಂಗ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಇವೆರಡೂ ಕೂಡ ಬೆಳಕನ್ನು ಹೊರಸೋದ್ರಿಂದ ಹಾಲು ಬಿಳಿ ಬಣ್ಣವಾಗಿ ಕಾಣಕ್ಕೆ ಕಾರಣವಾಗುತ್ತೆ. ಸೊ ಇದು ಒಂದು ಮುಖ್ಯ. ಆಮೇಲೆ ಹಾಲಿನಲ್ಲಿ ಕೆಲವೊಂದು ಹಲವಾರು ಕಿಣ್ವಗಳು ಇದಾವೆ. ಈ ಹಲವಾರು ಕಿಣ್ವಗಳಲ್ಲಿ ನಾವು ಆ ಒಂದು ಕಿಣ್ವಗಳ ಒಂದು ಎರಡು ಮೂರು ಹೆಸರು ಹೇಳಬೇಕು ಅಂದ್ರೆ ಕೆಟಲೈಸ್ ಅಂತ ಕಿಣ್ವ. ಈ ಕೆಟಲೈಸ್ ಕಿಣ್ವ ಹೈಡ್ರೋಜನ್ ಪರಾಕ್ಸೈಡ್ ಅನ್ನ ನೀರು ಮತ್ತೆ ಆಕ್ಸಿಜನ್ ಆಗಿ ಪರಿವರ್ತನೆ ಮಾಡುತ್ತೆ. ಆದ್ರಿಂದ ಹೈಡ್ರೋಜನ್ ಪರಾಕ್ಸೈಡ್ ಏನು ಇದೆಯೋ ಅದು ಕೂಡ ಬಹಳ ಮುಖ್ಯವಾದ ಒಂದು ಕಿಣ್ವ ಇರಬಹುದು. ಮತ್ತೆ ಹಾಗೇನೆ ಅಮೈಲೈಸು, ಫಾಸ್ಫೇಟೈಸು, ಲೈಪೇಸು ಮತ್ತೆ ಪರಾಕ್ಸೈಡೈಸು. ಈ ಪರಾಕ್ಸೈಡೈಸ್ ಬಹಳ ಉಪಯುಕ್ತಕರವಾದಂತಹ ಕಿಣ್ವ ಹಾಲಿನಲ್ಲಿದೆ. ಇದು ಹಾಲಿನ ಗುಣಮಟ್ಟನ ಮತ್ತೆ ಅದರ ಶೆಲ್ಫ್ ಲೈಫ್ ಅನ್ನ ಹೆಚ್ಚು ಮಾಡಕ್ಕೆ ಈ ಎಲ್ಲ ಕಿಣ್ವಗಳು ಬಹಳನೇ ಉಪಯುಕ್ತ. ಅದ್ರ ಜೊತೆಗೆ ಹಲವಾರು ಉಪಯುಕ್ತ ಬ್ಯಾಕ್ಟೀರಿಯಾಗಳು ಕೂಡ ಇರ್ತವೆ. ಅದರಲ್ಲಿ ಲ್ಯಾಕ್ಟೋ ಆಸಿಡ್ ಬ್ಯಾಕ್ಟೀರಿಯಾ ಇರಬಹುದು. ಹೀಗೆ ಹಲವಾರು ಬ್ಯಾಕ್ಟೀರಿಯಾಗಳು ಈ ಹಾಲಿನಿಂದ ಇದು ಒಂದು ಕಂಪ್ಲೀಟ್ ಸಂಪೂರ್ಣವಾದ ಒಂದು ಆಹಾರ ಅಂತ ಹೇಳ್ತಾರೆ. ತಾವು ಈ ಹಾಲಿನಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇರುತ್ತೆ ಅಂತ ಹೇಳಿ ಇದುವರೆಗೆ ಪರಿಚಯವನ್ನ ಮಾಡಿಕೊಟ್ರಿ, ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ಬೋದು? ಈಗ ಉದಾಹರಣೆಗೆ ನೋಡಿ, ಕೊಬ್ಬು ತಗೊಂಡ್ರೆ ಸರಿ ಸುಮಾರು 30-50 ಗ್ರಾಂ ಅಷ್ಟು ಕೊಬ್ಬು ಹಾಲಿನಲ್ಲಿ ಇರುತ್ತೆ ಪ್ರತಿ ಲೀಟರ್. ಅದ್ರ ಜೊತೆಗೇನೆ ಸರಿ ಸುಮಾರು 40-50 ಗ್ರಾಂ ಅಷ್ಟು ಲ್ಯಾಕ್ಟೋಸ್ ಅಂಶ ಇರುತ್ತೆ. ಹಾಗೇನೆ 32-35 ಗ್ರಾಂ ಅಷ್ಟು ಪ್ರೋಟೀನ್ಸ್ ಇರ್ತವೆ. ಹಾಗೇನೆ ಖನಿಜ ಸರಿ ಸುಮಾರು 7 ಗ್ರಾಂ ಅಷ್ಟು ಹಾಲಿನಲ್ಲಿ ಇರ್ತವೆ. ಹೀಗೆ ಬೇರೆ ಬೇರೆ ಪೋಷಕಾಂಶಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತೆ. ಈ ಎಲ್ಲಾ ಪೋಷಕಾಂಶಗಳು ಕೂಡ ಮಾನವನ ದೇಹದ ಬೆಳವಣಿಗೆಗೆ ಅಗತ್ಯವಾಗಿರುತ್ತೆ. ಹಾಗಾಗಿ ಹಾಲನ್ನು ನಾವು ಸೇವನೆ ಮಾಡುವ ಮೂಲಕ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದು. ಇನ್ನು ಈ ಹಾಲಿಗೆ ಸಂಬಂಧಪಟ್ಟ ಹಾಗೆ ತಾವಾಗ್ಲೇ ಮಾತಾಡ್ತಾ ಇದ್ವಿ, ಹಾಲು ಬೆಳ್ಳಗಿರುತ್ತೆ, ಯಾವುದೇ ಪ್ರಾಣಿಯದ್ದಾಗ್ಲಿ ಬೆಳ್ಳಗಿರುತ್ತೆ ಅಂತ ಹೇಳಿ. ಗಿಣ್ಣ ಹಾಲು ಅಂತ ಹೇಳಿರುತ್ತೆ, ಅದು ಪೂರ್ಣ ಪ್ರಮಾಣದಲ್ಲಿ ಬೆಳ್ಳಗಿರೋದಿಲ್ಲ. ಈ ಗಿಣ್ಣ ಹಾಲಿನ ಮಹತ್ವ ಏನು? ಗಿಣ್ಣ ಹಾಲನ್ನ ಮನುಷ್ಯರು ಬಳಕೆಯನ್ನ ಮಾಡಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಗಿಣ್ಣ ಹಾಲು ನೈಸರ್ಗಿಕವಾಗಿ ದೇವರು ಕೊಟ್ಟಂತ ಒಂದು ವರ. ಇದು ಕರು ಹಾಕಿಂತ ಮುಂಚೆ 15 ದಿನ ಹಿಂದೆ ಮತ್ತೆ 5 ದಿನ ಮುಂದೆ ಈ ಒಂದು ಕೊಡುವಂತ ಹಾಲನ್ನೇ ನಾವು ಗಿಣ್ಣ ಹಾಲು ಅಂತ ಕರಿತೀವಿ. ಕರು ಹಾಕುವ ಮುನ್ನ ಕೊಡುತ್ತಾ? ಹೌದು, ಒಂಥರ ಥಿಕ್ ಮಿಲ್ಕ್, 15 ಡೇಸ್ ಬಿಫೋರ್ 5 ಡೇಸ್ ಆಫ್ಟರ್, ಇದನ್ನ ನಾವು ಕೊಲೆಸ್ಟ್ರಾಲ್ ಮಿಲ್ಕ್ ಅಂತ ನಾವು ಕರಿತೀವಿ. ಮೊದಲೇ ಹೇಳಿದೆ ಹಾಲಿನಲ್ಲಿ ಪ್ರೋಟೀನ್ ಅಂಶ ಇದೆ ಅಂದ್ಬಿಟ್ಟು. ಇದು ಕೊಲೆಸ್ಟ್ರಾಲ್ ಹಾಲಲ್ಲಿ, ಗಿಣ್ಣು ಹಾಲಲ್ಲಿ 16 ಪಟ್ಟು ಜಾಸ್ತಿ ಪ್ರೋಟೀನ್ ಅಂಶ ಈ ಒಂದು ಹಾಲಲ್ಲಿ ಇರುತ್ತೆ. ಮುಖ್ಯವಾಗಿ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡಂತ ಹಿಮೋಗ್ಲೋಬಿನ್ ಹೆಚ್ಚಾಗಿರೋದ್ರಿಂದ ಇದು ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಹಾಲನ್ನ ನಾವು ಕೊಡಬೇಕಾಗುತ್ತೆ. ಇಲ್ಲ ಅಂದ್ರೆ ಮಗು ರೋಗ ನಿರೋಧಕ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಪ್ರತಿಯೊಂದು ಸಸ್ತನಿಗಳಲ್ಲೂ ಕೊಲೆಸ್ಟ್ರಾಲ್ ಹಾಲನ್ನ ಖಂಡಿತವಾಗ್ಲೂ ನೀಡಲೇಬೇಕಾಗುತ್ತೆ. ಈ ಹಾಲನ್ನ ಮನುಷ್ಯರು ಬಳಕೆಯನ್ನ ಮಾಡಬಹುದು ಅಂತ ಅಂದ್ರೆ, ಈಗ ಹಸುವಿನ ಹಾಲು ಅಥವಾ ಎಮ್ಮೆ ಗಿಣ್ಣ ಹಾಲನ್ನ ಮನುಷ್ಯರು ಬಳಕೆಯನ್ನ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಅಥವಾ ಉಪಯೋಗ ಇದೆಯಾ? ಇದು ಸಮಸ್ಯೆ ಏನಿಲ್ಲ, ಇದು ಉಪಯೋಗನೇ. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಹಲವಾರು ವೇ ಪ್ರೋಟೀನ್ಸ್ ಅನ್ನ ಇರ್ತವೆ. ಅದರಲ್ಲಿ ಮುಖ್ಯವಾಗಿ ನಾನು ಹಿಮೋಗ್ಲೋಬಿನ್ ಅಂತ ಏನ್ ಹೇಳೋ ಅದು ಹೆಚ್ಚು ಇರೋದ್ರಿಂದ ಇದು ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ. ಆಮೇಲೆ ಇನ್ನೊಂದು ತಪ್ಪು ತಿಳುವಳಿಕೆ ಇದೆ, ನಾವು ಎಲ್ಲಾ ಹಾಲನ್ನ ಗಿಣ್ಣ ಹಾಲನ್ನ ನಾವು ಕರುಗಳಿಗೆ ಕೊಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಆಗದಾನೆ ಹುಟ್ಟಿದ ಕರುವಿಗೆ ತನಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನ ನೀಡಿದ್ರೆ ಸಾಕು, ಉಳಿಕೆ ಹಾಲನ್ನ ನಾವು ಮನುಷ್ಯ ನಾವು ಬಳಕೆ ಮಾಡಬಹುದು. ಬಳಕೆ ಮಾಡೋದ್ರಿಂದ ಯಾವ್ದೇ ತರ ತೊಂದರೆ ಆಗಲ್ಲ, ಉಪಯೋಗವೇ ಹೆಚ್ಚಾಗಿ ಆಗುತ್ತೆ. ಇನ್ನು ಇತ್ತೀಚೆಗೆ ಈ ಹಾಲಿನಲ್ಲಿ ಬೇರೆ ಬೇರೆ ಪ್ರಕಾರದ ಹಾಲನ್ನ ನಾವು ಕಾಣ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ A1 ಮಿಲ್ಕ್ ಮತ್ತೆ A2 ಮಿಲ್ಕ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇತ್ತೀಚೆಗೆ ಬಂದಿದೆ. ಇದನ್ನ ಹೆಚ್ಚು ಜನ ಇಷ್ಟಪಡ್ತಾರೆ, A1 ಹಾಲನ್ನ ನಾವು ಬಳಕೆಯನ್ನ ಮಾಡಬೇಕು ಅಂತ ಹೇಳಿ. ಏನು A1 ಮತ್ತೆ A2 ಹಾಲು ಅಂತ ಅಂದ್ರೆ ಏನು? ಇದು ನೋಡಿ, ಈಗ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿರುವಂತಹ ಒಂದು ಹಾಲು ಇದು, A1 ಮತ್ತೆ A2 ಹಾಲು. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಕೂಡ ನಡೀತಾ ಇದೆ. A1 ಹಾಲು ಮತ್ತೆ A2 ಹಾಲಿನಲ್ಲಿ ಇನ್ನೂ ಕೂಡ ನಾವು ಇದು ಸಂಶೋಧನೆ ಹಂತದಲ್ಲೇ ಇದ್ದೀವಿ. ಆದರೆ ಕೆಲವು ಸಂಶೋಧನೆಗಳ ಪ್ರಕಾರ ಏನು ನಾವು ಸ್ಥಳೀಯ ತಳಿಗಳಿದಾವೋ ಇಂಡಿಜಿನಸ್ ಬ್ರೀಡ್ ಅಂತ ನಾವು ಏನು ಹೇಳ್ತೀವೋ ಆ ತಳಿನಲ್ಲಿ ಈ A2 ಹಾಲು ಇದೆ ಅನ್ನೋದು ಅಂಶ ಕೂಡ ಬೆಳಕಿಗೆ ಬಂದಿದೆ. ಆಮೇಲೆ ಏನು ಈ ಹೊರದೇಶದ ತಳಿಗಳಿದಾವೋ ಅದರಲ್ಲಿ A1 ಟೈಪ್ ಹಾಲು ಇದೆ ಅಂತ ನಾವು ಗಣನೆಗೆ ಬಂದಿದೆ. ಇಷ್ಟೇನೆ ಈ ಬೀಟಾ ಕೇಸಿನ್ ಅಂಶಗಳು ಏನಿದಾವಲ್ಲ ಇದರಲ್ಲಿ ಹಿಸ್ಟಿಡಿನ್ ಅಂಶ A1 ಹಾಲಲ್ಲಿ ಇರೋದ್ರಿಂದ ಇದು ಸ್ವಲ್ಪ ಆರೋಗ್ಯಕ್ಕೆ ಹಾನಿಕರ ಉಂಟು ಮಾಡೋ ಅಂತ ಒಂದು BCM7 ಪೆಪ್ಟೈಡ್ ಅಂಶ ಇರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಒಂದು ಕಾರಣದಿಂದ ಇದನ್ನ ನಾವು ಅಲ್ಲಿಗೆಳಿತಾ ಇದೀವಿ. ಹಾಗಾಗಿನೆ ಏನು ನಮ್ಮ ಲೋಕಲ್ ಬ್ರೀಡ್ ಅಂತ ಸ್ಥಳೀಯ ತಳಿಗಳಿದಾವೋ ಇದರಲ್ಲಿ A2 ಹಾಲು ಮಾದರಿ ಇರೋದ್ರಿಂದ ಇದು ಹೆಚ್ಚು ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಒಂದು ಅಭಿಪ್ರಾಯ ಜನಗಳಲ್ಲಿದೆ. ಈಗ ಶ್ರೇಷ್ಠವಾದಂತಹ ಹಾಲು ಯಾವುದು? A2 ಹಾಲು ಅಂದ್ರೆ ಸ್ಥಳೀಯ ತಳಿಗಳ ಹಾಲಲ್ಲಿ ಇರ್ಕೊಂಡಂತ ಉದಾಹರಣೆ ಗಿರ್ ತಳಿ ಇರಬಹುದು, ಮತ್ತೆ ಅಮೃತ್ ಮಹಲ್ ನಾಟಿ ಹಸುನಲ್ಲಿ, ಮತ್ತೆ ಹೆಚ್ಚು ಹೆಚ್ಚು ಮಲ್ನಾಡ್ ಗಿಡ್ಡನಲ್ಲಿ ಅತಿ ಉತ್ಕೃಷ್ಟವಾದ ಲ್ಯಾಕ್ಟೋಫೆರಿನ್ ಅನ್ನೋ ಒಂದು ಅಂಶ ಇದೆ, ಅದು ಬಹಳನೇ ರೋಗ ನಿರೋಧಕ ಶಕ್ತಿಯನ್ನ ನೀಡುವಂತಹ ಒಂದು ಹಾಲು. ಈ ತರ ಒಂದು ತಳಿಗಳಲ್ಲಿ ಈ ಒಂದು A2 ಟೈಪ್ ಮಾದರಿ ಹಾಲನ್ನ ನಾವು ನೋಡಬಹುದು. ಇತ್ತೀಚೆಗೆ ಮತ್ತೊಂದೇನು ಅಂತ ಹೇಳಿದ್ರೆ, ನಾವು ಸಾವಯವ ಹಾಲನ್ನ ಬಳಕೆಯನ್ನ ಮಾಡಬೇಕು ಅಥವಾ ನಾಟಿ ಹಸುವಿನಿಂದ ಬಂದಂತಹ ಹಾಲನ್ನೇ ಬಳಕೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಹೆಚ್ಚೆಚ್ಚು ಹಣವನ್ನು ಕೂಡ ಪಾವತಿಯನ್ನ ಮಾಡಿ ಆ ಹಾಲನ್ನ ಕೊಂಡ್ಕೊಂಡು ಬಳಕೆಯನ್ನ ಮಾಡ್ತಾ ಇರೋದನ್ನ ನಗರ ಪ್ರದೇಶಗಳಲ್ಲಿ ಕಾಣ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿಯಾದಂತಹ ಒಂದು ಕ್ರಮ? ಒಳ್ಳೆ ಬೆಳವಣಿಗೆ. ಇವತ್ತು ಏನು ನಾವು ಸೇವನೆ ಮಾಡ್ತಿದೀವಿ ಆಹಾರ ಪದಾರ್ಥ, ಇವತ್ತು ವಿಷಯುಕ್ತವಾಗಿದೆ. ಹೌದು, ಯಾವುದು ಕೂಡ ನೈಸರ್ಗಿಕವಾಗಿ ಮನುಷ್ಯನ ದೇಹಕ್ಕೆ ಸೇರ್ಕಂತ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತೇನು ಆರ್ಗ್ಯಾನಿಕ್ ಮಿಲ್ಕ್ ಅಂತ ಏನು ಕರಿತೀವಲ್ಲ, ಇದು ಬಹಳನೇ ಉಪಯುಕ್ತ. ಹಿಂದಿನ ಕಾಲದಲ್ಲಿ ಇದು ಯಾವುದೇ ಇರಲಿಲ್ಲ, ಈ ಪ್ಯಾಕೆಟ್ ಹಾಲು ಇರಲಿಲ್ಲ, ಯಾವ್ದು ಇರಲಿಲ್ಲ, ನಮಗೆ ನೈಸರ್ಗಿಕವಾಗಿ ಸಿಗದಿದ್ದೆ ಈ ಒಂದು ಆರ್ಗ್ಯಾನಿಕ್ ಹಾಲು. ಆದ್ರೆ ಕಾಲಕ್ರಮೇಣ ಬದಲಾವಣೆ ಆದಂಗೆನೆ ನಾವು ಇವತ್ತು ಏನ್ ಮಾಡ್ತೀವಿ, ಹಳೆ ಪದ್ಧತಿಗೆ ಹೋಗ್ತಾ ಇದೀವಿ. ಈ ಆರ್ಗ್ಯಾನಿಕ್ ಮಿಲ್ಕ್ ಅಂದ್ರೆ ನಾವೇನ್ ಹಿಂದೆ ನಾವು ಹಸುವಿಂದ ನೇರವಾಗಿ ಹಾಲು ಕೊಟ್ಟಿದ್ವಲ್ಲ ಅದೇ ಪದ್ಧತಿ ಇದ್ಲಿ. ಅಲ್ಲಿ ಇಲ್ಲಿ ನಾವ್ ಮಾಡ್ತೀವಿ, ಹಸುಗಳಿಗೆ ನೀಡುವಂತ ಆಹಾರ ಪದ್ಧತಿ ಇರಬಹುದು, ಆ ಕಾನ್ಸಂಟ್ರೇಟ್ ಫೀಡ್ ಇರಬಹುದು, ಈ ಎಲ್ಲವನ್ನು ಕೂಡ ನಾವು ಇವತ್ತು ಮೆಕಾನೈಸ್ ಸಿಸ್ಟಮ್ ಅಲ್ಲಿ ಇದಾಗಿದೀವಿ. ಹಾಗಾಗಿನೆ ತಾವು ನೋಡಬಹುದು ಇವತ್ತೇನು ಹಲವಾರು ಹಾಲಲ್ಲಿ ಈ ಕಂಟಾಮಿನೇಟ್ಸ್ ಅಂತ ಬರ್ತೀವಿ, ಬೇರ್ಪಡೆ ಅಂತ ವಸ್ತುಗಳು, ಇವತ್ತು ಹೆವಿ ಮೆಟಲ್ಸ್ ಅಂತ ಏನ್ ಕರಿತೀವಿ, ಮತ್ತೆ ಪೆಸ್ಟಿಸೈಡ್ ರೆಸಿಡ್ಯೂ, ಆಂಟಿಬಯೋಟಿಕ್ಸ್ ರೆಸಿಡ್ಯೂ, ಹೀಗೆ ಹಲವಾರು ವಿಷ ಪದಾರ್ಥಗಳು ಹಾಲಿನಲ್ಲಿ ಸೇರಿ ಇವತ್ತು ಮನುಷ್ಯನ ಆರೋಗ್ಯದ ಮೇಲೆ ಬಹಳ ಪರಿಣಾಮಕಾರಿಯಾದ ಒಂದು ಉಂಟು ಮಾಡ್ತದವೆ. ಹಾಗಾಗಿನೆ ಇವತ್ತು ನಾವು ಹಳೆ ಪದ್ಧತಿಗೆ ನಾವು ಹೋಗಬೇಕು ಅಂದ್ರೆ ಈ ತರ ಒಂದು ಆರ್ಗ್ಯಾನಿಕ್ ಮಿಲ್ಕ್ ಬಹಳನೇ ಉಪಯುಕ್ತ. ಇದು ಮನುಷ್ಯನ ದೇಹದ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಉದ್ದೇಶ. ತಾವು ಹೇಳಿದಾಗೆ ಈ ಆಂಟಿಬಯೋಟಿಕ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ತರಹದ ತಿಂಡಿ ಪದಾರ್ಥಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಅದಲ್ಲಿರ್ತಕ್ಕಂತ ರಾಸಾಯನಿಕ ಪದಾರ್ಥಗಳು ಹಾಲಿನ ಮೂಲಕ ಹೊರಗಡೆ ಬಂದು ನಾವು ಹಾಲನ್ನು ಕುಡಿದಾಗ ನಮ್ಮ ದೇಹದ ಮೇಲೂ ಕೂಡ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಕೆಲವೊಂದಷ್ಟು ನಂಬಿಕೆಗಳು ಇದ್ದಾವೆ. ಇದು ಸರಿಯಾದಂತಹ ನಂಬಿಕೆಯ ತಪ್ಪು ನಂಬಿಕೆಯ? ಖಂಡಿತವಾಗ್ಲು. ಇವತ್ ನೋಡಿ, ನಾವು ಇವತ್ತು ಹಸುಗಳಿಗೆ ಏನು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ನಾವು ಏನನ್ನ ಕೊಡ್ತಾ ಇದೀವಿ, ಉದಾಹರಣೆ ಆಂಟಿಬಯೋಟಿಕ್ಸ್ ನಾವು ಪ್ರಾಣಿಗಳಿಗೆ ನೀಡ್ತಾ ಇವೆ ಅಂದ್ರೆ ಅದು ಸರಿಸುಮಾರು ಒಂದು ವಿತ್ಡ್ರಾಲ್ ಪೀರಿಯಡ್ ಅಂತ ಇದೀವಿ. ಒಂದು ವಾರ ತನಕ ಹಾಲನ್ನ ನಾವು ಮನುಷ್ಯ ಬಳಸಬಾರದು ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಕೆಲವರು ರೈತರುಗಳು ಅದನ್ನ ಕೇಳಲ್ಲ. ಅದಕ್ಕೆ ಮುಂಚೆ ಅಂತ ಹೊಂಡಗಿ ಸಹಕಾರ ಸಂಘಕ್ಕೆ ಹಾಲು ಕೊಡೋದು, ಇಲ್ಲ ಗ್ರಾಹಕರಿಗೆ ಹಾಲು ಕೊಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಆಂಟಿಬಯೋಟಿಕ್ಸ್ ಅವಾಗ ಮಿಲ್ಕ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ಆ ಆಂಟಿಬಯೋಟಿಕ್ಸ್ ರೆಸಿಡ್ಯೂ ಇರೋಂತ ಮಿಲ್ಕ್ ಅನ್ನ ಮಕ್ಕಳೇ ಆಗ್ಲಿ ಇಲ್ಲ ಬೇರೆ ವಯೋಮಾನ ಯಾರೇ ಕುಡಿದ್ರು ಕೂಡ ಇದು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಇದು ಆಂಟಿಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡಿ ಇದು ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸುತ್ತೆ. ಹಾಗಾಗಿನೆ ಆಂಟಿಬಯೋಟಿಕ್ಸ್ ರೆಸಿಡ್ಯೂ ಅಂತ ಇರೋಂತ ಹಾಲನ್ನಾಗ್ಲಿ ಅದರಂತ ಉತ್ಪಾದನೆ ಅಂತ ಪದಾರ್ಥಗಳಲ್ಲಿ ಯಾವತ್ತೂ ಕೂಡ ಸೇವನೆ ಮಾಡಬಾರದು. ಇನ್ನು ಕೆಲವರಲ್ಲಿ ಕೆಲವೊಂದಷ್ಟು ಗೊಂದಲಗಳಿದಾವೆ, ಯಾವ ಹಾಲನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳಿ. ಹಿಂದೆಲ್ಲ ನಾವು ಹಸುಗಳನ್ನು ಕಟ್ಕೊಳ್ತಾ ಇದ್ವಿ, ಮನೆಯಲ್ಲಿ ಹಾಲು ಕರ್ಕೊಂಡು ಬಳಕೆಯನ್ನು ಮಾಡ್ತಾ ಇದ್ವಿ. ಈಗೆಲ್ಲವೂ ಕೂಡ ಬೇರೆ ಬೇರೆ ಬೇರೆ ಬೇರೆ ತರಹದ ಕಂಪನಿಗಳು ಇದ್ದಾವೆ, ಅವು ಹಾಲಿನ ಮಾರಾಟವನ್ನು ಮಾಡುತ್ತವೆ. ಈ ನಿಟ್ಟಿನಲ್ಲಿ ಹಾಲಿನ ಬಗ್ಗೆ ಸಾಕಷ್ಟು ಅಪನಂಬಿಕೆಯೂ ಕೂಡ ಇದೆ. ಕೆಲವರು ಕೃತಕವಾಗಿ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ, ರಾಸಾಯನಿಕಗಳನ್ನು ಬಳಕೆ ಮಾಡಿ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ ಅಂಥೇಳಿ. ಈ ನಿಟ್ಟಿನಲ್ಲಿ ನಾವು ಯಾವ ಹಾಲನ್ನು ಕೊಂಡುಕೊಳ್ತಕ್ಕಂಥದ್ದು ಸೂಕ್ತವಾದದ್ದು, ಯಾವುದು ನಂಬಿಕೆಗೆ ಅರ್ಹವಾದದ್ದು? ಇದು ಒಳ್ಳೆ ಪ್ರಶ್ನೆ, ಇದು ಗ್ರಾಹಕರ ದೃಷ್ಟಿಯಿಂದ ತುಂಬಾನೇ ಒಳ್ಳೆ ಪ್ರಶ್ನೆ. ಇವತ್ತು ನೋಡಿ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಸಾಕಷ್ಟು ಬಾರಿ ತಾವು ಮಾಧ್ಯಮದಲ್ಲಿ ನೋಡಿರಬಹುದು, ಎಲ್ಲಾ ಕಡೆ ತಾವು ಕೇಳಿರಬಹುದು. ಇಲ್ಲಿ ಹಾಲು ನಮಗೆ ಕಾಣಿಸೋದು ಒಂದು ಬಿಳಿ ರೂಪವಾದ ಒಂದು ದ್ರವ ಪದಾರ್ಥ. ಆದ್ರೆ ಇದರಲ್ಲಿ ಒಳಗಡೆ ಏನಿದೆ ಅಂದ್ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ, ಇವನ್ ನಮಗೂ ಕೂಡ ಗೊತ್ತಾಗಲ್ಲ ಒಳಗಡೆ ಏನಿದೆ ಅಂದ್ಬಿಟ್ಟು. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಕಂಪನಿಗಳ ಮೇಲೆ ನಾವು ನಂಬಿಕೆ ಇಡಬೇಕಾಗುತ್ತೆ. ಯಾಕಂದ್ರೆ ಕಂಪನಿ ಒಂದು ಹೆಸರಿನಲ್ಲಿ ಇರೋದ್ರಿಂದ ಇವತ್ತು ಅಣಬೆ ತರ ಇವತ್ತು ಹೈನು ಉದ್ಯಮ ಶುರುವಾಗಿದೆ. ನೀವು ಉದಾಹರಣೆಗೆ ಒಂದು ನಿಜವಾದ ಒಳ್ಳೆ ಉತ್ತಮವಾದ ಹಾಲಾದ್ರೆ ಅದು 24 ಗಂಟೆ ಒಳಗಡೆ ಅದು ಹಾಲು ಕೆಟ್ಟೋಗುತ್ತೆ. ಇಲ್ಲಿ ನೋಡಿರ್ಬಹುದು ನೀವು ಸರಿಸುಮಾರು 24 ಅಲ್ಲ 48 ಗಂಟೆ ಆದ್ರೂ ಕೆಲವು ಹಾಲುಗಳು ಕೆಡದೇ ಇಲ್ಲ ಹೊರಗಡೆ ಉಷ್ಣಾಂಶದಲ್ಲಿ. ಅಂತ ಹಾಲುಗಳು ಬಹಳ ಒಂಥರ ಅನುಮಾನಕರವಾದಂತ ಹಾಲುಗಳು. ಇವತ್ತು ಕೆಲವೊಂದು ಸಾಗರ ಸಂಘ ಸಂಸ್ಥೆಗಳಿರ್ಬಹುದು, ಇವತ್ತು ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇರಬಹುದು, ನಂದಿನಿ ಏನು ಬ್ರಾಂಡ್ ಇದೆ ಅದು ಬಹಳ ಒಂದು ಉತ್ತಮ ದರ್ಜೆಯ ಒಂದು ಹಾಲನ್ನ ಗ್ರಾಹಕರಿಗೆ ಸರಬರಾಜು ಮಾಡಿ ತನ್ನದೇ ಆದ ಒಂದು ಛಾಪನ್ನ ಉಳಿಸ್ಕೊಂಡಿದೆ. ಸೊ ಈ ರೀತಿ ಸಹಕಾರ ಸಂಘಗಳು ಮತ್ತೆ ಏನು ಒಳ್ಳೊಳ್ಳೆ ಕಂಪನಿ ಬ್ರಾಂಡ್ಗಳಿದಾವೋ ಆ ಬ್ರಾಂಡ್ಗಳನ್ನ ವಿಶ್ವಾಸ ಇಟ್ಟು ಇವತ್ತು ನಾವು ಗ್ರಾಹಕರು ನಾವು ಖರೀದಿ ಮಾಡಬೇಕಾದಂತ ಒಂದು ಸಂದರ್ಭ ಒದಗಿ ಬಂದಿದೆ. ಈ ದೃಷ್ಟಿನಲ್ಲಿ ಯಾರೋ ಒಂದು ಒಬ್ಬ ಮನೆ ಬಾಗಿಲಿಗೆ ತಂದ್ಬಿಟ್ಟು ಹಾಲು ಕೊಡ್ತಾನೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಉದಾಹರಣೆಗೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ನಾವು ಯಾವ್ದಾರ ಮಕ್ಕಳಿಗೆ ಹಾಲು ಕೊಡ್ತೇವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾಗಿ ಯಾವುದೇ ಒಬ್ಬ ಗ್ರಾಹಕರೇ ಇರಬಹುದು, ಯಾರೇ ಇರಬಹುದು, ನಾವು ತಗೊಂತಾರ ಹಾಲು ಯಾವ ಗುಣಮಟ್ಟದ್ದು ಅನ್ನೋದು ನಮಗೆ ಖಂಡಿತವಾಗ್ಲೂ ಅದನ್ನ ನಾವು ಪರೀಕ್ಷೆ ಮಾಡಲೇಬೇಕಾಗುತ್ತೆ. ಇದಿಷ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹಾಲನ್ನ ಉಪಯೋಗಕ್ಕಿಂತ ಮುಂಚೆ ಇದರ ಗುಣಮಟ್ಟ ಏನು ಅಂದ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಹಾಲಿನ ಬಗ್ಗೆ ಒಂದೆರಡು ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಹಾಲನ್ನ ಹೆಚ್ಚಾಗಿ ಕುಡಿದ್ರೆ ಕಫ ಉತ್ಪಾದನೆ ಆಗುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹಾಲನ್ನು ಕುಡಿದ ತಕ್ಷಣ ಹೆಚ್ಚು ನಿದ್ರೆ ಬಂದ್ಬಿಡುತ್ತೆ ಅಂತ ಹೇಳಿ ಆ ಕಾರಣಕ್ಕೂ ಕೂಡ ಹಾಲನ್ನ ದೂರ ಇಡುವಂತವರನ್ನ ನಾವು ನೋಡಿದ್ದೇವೆ. ಇದು ಸರಿಯಾದಂತಹ ನಂಬಿಕೆಯ ತಪ್ಪು ಕಲ್ಪನೆಯ ಸರ್? ತಾವೇನ್ ಹೇಳ್ತೀರಾ ಅದು ಖಂಡಿತವಾಗ್ಲೂ ಅದನ್ನ ಅಲ್ಲಗಳಿಯಂಗಿಲ್ಲ. ಇಲ್ಲಿ ನೋಡಿ, ಕಫ ಬೆಳೆಯಕ್ ನಾನು ಮೊದಲೇ ಹೇಳಿದೆ, ಕೆಲವು ಮಕ್ಕಳಲ್ಲಿ ಅಲರ್ಜಿ ಅಂತ ಏನು ಹೇಳ್ತೀವಲ್ಲ, ಇದು ಪ್ರೋಟೀನ್ ಅಂಶ ಇದೆಯಲ್ಲ, ಆ ಪ್ರೋಟೀನ್ ಅಲ್ಲಿ ಆಲ್ಫಾ ಲ್ಯಾಕ್ಟೋ ಆಲ್ಬಮಿನ್, ಬೀಟಾ ಲ್ಯಾಕ್ಟೋ ಗ್ಲಾಬ್ಲಿನ್, ಪ್ರೋಟಿಯಸ್ ಪೆಪ್ಟೋನ್ ಮತ್ತು ಇಮ್ಯುನೋಗ್ಲೋಬ್ಲಿನ್ಸ್ ಈ ತರ ಅಂಶಗಳು ಆ ಪ್ರೋಟೀನ್ ಅಲ್ಲಿ ಇದಾವೆ. ಯಾವಾಗ ಈ ಬೀಟಾ ಲ್ಯಾಕ್ಟೋ ಗ್ಲಾಬ್ಲಿನ್ ಕೆಲವು ಮಕ್ಕಳಿಗೆ ಕೆಲವರಿಗೆ ಇದು ಒಂದು ಅಲರ್ಜಿನ ಉಂಟಾಗೋದ್ರಿಂದ ಇದು ಕಫ ಅಂಶ ಬರಬಹುದು. ಹಾಗಾಗಿ ಯಾರಿಗೆ ಈ ತರ ಕಫ ಆಗುತ್ತೋ ಅವರು ಹಾಲನ್ನ ಬದಲಾಗಿ ಹಾಲಿನಿಂದ ಮತ್ತೆ ತಯಾರಿಸುವಂತ ಪದಾರ್ಥಗಳು, ಉದಾಹರಣೆಗೆ ಮೊಸರು ಇರಬಹುದು, ಯೋಗರ್ಟ್ ಇರಬಹುದು, ಮಜ್ಜಿಗೆ ಇರಬಹುದು, ಈ ತರ ಬೇರೆ ಬೇರೆ ಪದಾರ್ಥಗಳನ್ನ ಬಳಸಬಹುದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕೆಲವು ಮಕ್ಕಳಲ್ಲಿ ಹಾಲೇ ಕುಡಿಯಂಗಿಲ್ಲ, ಅದನ್ನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ನಾವು ಕರಿತೀವಿ. ಕೆಲವು ಮಕ್ಕಳಲ್ಲಿ ಈ ಹಾಲನ್ನ ಡೈಜೆಷನ್ ಮಾಡ್ಕೊಂಡಂತ ಒಂದು ಕಿಣ್ವ ಇರಲ್ಲ, ಆ ಕಿಣ್ವ ಹೆಸರು ಲ್ಯಾಕ್ಟೇಸ್ ಎನ್ಝೈಮ್, ಬೀಟಾ ಗ್ಯಾಲಕ್ಟೇಸ್ ಅಂತ ನಾವು ಏನು ಅಂತೀವೋ ಆ ಎನ್ಝೈಮೇ ಇರಲ್ಲ ಅದರಲ್ಲಿ. ಹಾಗಾಗಿ ಹಾಲನ್ನ ಮತ್ತೆ ಬೇರೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಸೊ ಈ ದೃಷ್ಟಿನಲ್ಲಿ ಅಂತಹ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಮೊಸರನ್ನು ಇಲ್ಲ ಬೇರೆ ಬೇರೆ ಪದಾರ್ಥಗಳನ್ನ ಯೋಗರ್ಟ್ ನಾವು ಕೊಟ್ಟಂತ ಆದ್ರೆ ಖಂಡಿತವಾದ ಉಪಯೋಗ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಮಗು ಕೊನೆಗೆ ಅದು ಹಾಲನ್ನು ಕುಡಿಸಿದ್ರೆ ಅದು ಕೊನೆಗೆ ವಾಮಿಟ್ ಮಾಡ್ಕೊಳತ್ತೆ, ಡೈರಿಯಾ ಆಗುತ್ತೆ. ಈ ತರ ಒಂದು ಸಮಸ್ಯೆ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಮಕ್ಕಳಲ್ಲಿ ನಾವು ನೋಡಬಹುದು. ಕೆಲವರಲ್ಲಿ ಇರುತ್ತೆ, ಯಾರಿಗೆ ಆಗೋದಿಲ್ವೋ ಅಂತವ್ರು ಬಿಟ್ಬಿಡೋ ಅಂತದ್ದು ಒಳ್ಳೇದು. ಅದಕ್ಕೆ ಬದಲಾಗಿ ತಾವು ಹೇಳಿದಾಗ ಹಾಲಿನ ಇತರ ಉತ್ಪನ್ನಗಳು ಯಾವ್ದಾಗುತ್ತೋ ಅದನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನುವಂಥದ್ದು. ಒಳ್ಳೇದು ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಾಲಿನ ಪೋಷಕಾಂಶಗಳ ಮಹತ್ವದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾನು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಪಶು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ಹಲವಾರು ರೈತರುಗಳು ಫೋನ್ ಮುಖಾಂತರ ಕೆಲವೊಂದು ಸಲಹೆಗಳನ್ನ ಪಡೀತಾರೆ. ಹಾಗೇನೆ ತಮಗೇನಾರ ಫೋನ್ ಮುಖಾಂತರ ಏನಾರ ತಮಗೇನಾರ ಮಾಹಿತಿ ಬೇಕು ಅಂದಾಗ ನನ್ನ ದೂರವಾಣಿ ಸಂಪರ್ಕ ತಾವು ಫೋನ್ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9900704695 9900704695. ಒಳ್ಳೆದು ಡಾಕ್ಟರ್ ದೇವರಾಜ್ ನಾಯಕ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲಿನ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ತಾವು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಹಾಲಿನಲ್ಲಿನ ಪೋಷಕಾಂಶಗಳ ಮಹತ್ವ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜ ನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಲ್ಲಿ ನವಜಾತ ಕರುಗಳ ಆರೈಕೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಜೆ ಶಂಕರೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು